ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಕ 103.5 ಮೆಗಾಹರ್ಟ್ಸ್. ಈಗ ಸಮಯ 5:30:27. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ ಸ್ನೇಹಿತರು ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳಿ, ಆಹಾರ ಮತ್ತು ದ್ವಿದಳ ಧಾನ್ಯ ಬೆಳೆ ಅನುಭವ. ಈ ಕುರಿತು ಕಡೂರು ತಾಲೂಕು ಶ್ರೀ ಬಿದರೆಯ BL ಶೋಭನ್ ಬಾಬು ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಶೋಭನ್ ಬಾಬು ಅವರ. ನಮಸ್ತೆ ಸರ್. ಯಾವ ಊರು ತಮ್ದು? ನಂದು ಶ್ರೀ ಬಿದರೆ ಅಂತ ಹೇಳ್ಬಿಟ್ಟು, ಕಡೂರು ತಾಲೂಕು ಸಕರೆಪಟ್ಟಣ ಹೋಬಳಿ. ವಿದ್ಯಾಭ್ಯಾಸ ಎಲ್ಲ? ವಿದ್ಯಾಭ್ಯಾಸ ನಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ. ಎಕನಾಮಿಕ್ಸ್ ನಲ್ಲಿ MA ಮಾಡ್ಕೊಂಡ್ ಬಿಟ್ರಿ? ಹೌದೌದು ಸರ್. ಕೆಲ್ಸಕ್ಕೆ ಹೋಗ್ಲಿಲ್ಲ? ಕೆಲ್ಸಕ್ಕೆ ಅಂತಂದ್ರೆ ಕೆಲ್ಸಕ್ಕೆ ಪ್ರಯತ್ನ ಮಾಡಿದೆ, ಆದ್ರೆ ನನ್ಗೆ ನನ್ನ ತಂದೆ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಕ್ಕಂಥದ್ನ ಅವರು ನನ್ನ ತಲೆಯಲ್ಲೇ ತುಂಬಿಟ್ಟಿದ್ರು ಅನ್ಸುತ್ತೆ. ನಾನು ಓದ್ಬೇಕಾದ್ರೆ ಅವರು ಸರ್ಕಾರಿ ನೌಕರಿಲಿ ಇದ್ರು ಸಹ ನಾನು ಓದ್ಬೇಕಾದ್ರೆ ಇದನ್ನೇ ತುಂಬಿದ್ರು. ಮತ್ತೆ ಅರ್ಥಶಾಸ್ತ್ರ ನಾನು ಅಧ್ಯಯನ ಮಾಡ್ಬೇಕಾದ್ರೆ ಕೃಷಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಬಹಳ ನೋಡ್ತಾ ಇದ್ದಾಗ, ಯಾಕೆ ಕೃಷಿಕರು ಸಮಸ್ಯೆ ಇದು ಇಷ್ಟು ಎಲ್ಲ ಹಿಂಜರಿತಾರೆ, ಯಾಕೆ ಕೃಷಿ ನಾ ಮಾಡಬಾರ್ದು ಅನ್ನೋದು ಸಹ ಒಂದು ಮನಸ್ಸಿನ ಒಂದು ಮೂಲೆಯಲ್ಲಿ ಇತ್ತು. ಅದು ನನಗೆ ಅದು ನಂದು ಪದವಿ ಮುಗಿದು 98ರಲ್ಲಿ ಸ್ನಾತಕೋತ್ತರ ಪದವಿ ಮುಗಿತು. 2 ವರ್ಷ ಅರೆಕಾಲಿಕ ಉಪನ್ಯಾಸಕನಾಗಿ ಅರ್ಥಶಾಸ್ತ್ರ ಇದು ಮಾಡಿ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆ KAS ಬರೆದೆ, PSI ಬರೆದೆ, ಕೆಲವೆಲ್ಲ ಸ್ವಲ್ಪದ್ರಲ್ಲಿ ಒಂದು 5 ನಂಬರಲ್ಲಿ 6 ನಂಬರಲ್ಲಿ ಕೆಲವೊಂದು 2 ಎಕ್ಸಾಮ್ ಇದಾಯ್ತು. ಆನಂತರ ಇದಾಗ ಆ ಸಮಯದಲ್ಲೇನೆ ನನಗೆ ಕೃಷಿನೂ ಇದಿತ್ತು, ನೋಡೋಣ ಅಂತ ಇದು ಮಾಡಿದೆ. ಆದರೆ ಬಂದೆ ನನ್ನ ಕೃಷಿಗೆ, ಬಂದಾಗ ಇಲ್ಲೇ ಆಳವಾಗಿ ಬೇರೂರ್ತಕ್ಕಂಥ ಪರಿಸ್ಥಿತಿ ಇದ್ರಿಂದ ನನ್ನ ಕೃಷಿಲೇ ಉಳಿದಿದ್ದೀನಿ. ಎಷ್ಟು ಎಕರೆ ಇದೆ ಜಮೀನು? ಈಗ ಒಟ್ಟು ನಮ್ದೆಲ್ಲ ಪಿತ್ರಾರ್ಜಿತ ಆಸ್ತಿನೇ, ನಮ್ಮ ತಾತನಿಂದ ಸಹ ಬಂದಿರತಕ್ಕಂಥ ಒಟ್ಟು 12 ಎಕರೆ ಜಮೀನಿದೆ. ಏನೇನು ಬೆಳಿತೀರಿ? ನಾನು ಮುಖ್ಯವಾಗಿ ಆಹಾರ ಧಾನ್ಯಗಳನ್ನೇ ಬೆಳೆದು, ತೆಂಗಿದೆ, ತೆಂಗು 1-3 ಎಕರೆ ಇದೆ. ಅದು ಬಿಟ್ರೆ ಇನ್ನು ಆಹಾರ ಧಾನ್ಯಗಳಲ್ಲಿ ಮುಖ್ಯವಾಗಿ ರಾಗಿ ಮುಖ್ಯ ಬೆಳೆ ರಾಗಿ ಇದೆ. ಮತ್ತೆ ಅದ್ ಬಿಟ್ರೆ ದ್ವಿದಳ ಧಾನ್ಯಗಳಲ್ಲಿ ಕಡಲೆ ಮಾಡ್ತೀವಿ, ಹುರುಳಿ ಮಾಡ್ತೀನಿ. ಈಗ ಸದ್ಯಕ್ಕೆ ಈ ವರ್ಷದಲ್ಲಿ ಈಗ ಇರ್ತಕ್ಕಂಥ ಬೆಳೆ ಹೆಸರು ಮತ್ತೆ ಎಳ್ಳಿದೆ. ಮತ್ತೆ ಹಿಂಗಾರಲ್ಲಿ ರಾಗಿ ಹಾಕ್ತೀನಿ, ಕಡಲೆ ಮತ್ತೆ ಹುರುಳಿ. ಇದಿಷ್ಟು ಈಗ ಸದ್ಯಕ್ಕೆ ಈ ವರ್ಷದ ಯೋಜನೆ ಮಾಡತಕ್ಕಂಥ ಬೆಳೆ. ಪ್ರತಿ ವರ್ಷ ಬೆಳೆಗಳು ಬೇರೆ ಬೇರೆ ಇರ್ತದೆ, ಹರಳಿರ್ತದೆ ಕ್ಯಾಸ್ಟ್ರಾಲ್, ಅದನ್ನ ಈ ವರ್ಷದ ಮುಖ್ಯ ಬೆಳೆಗಳು ಅಂತ ಮಾಡಿದ್ದೀನಿ. ಯಾಕೆ ಈ ತರ ಬೆಳೆ ಪರಿವರ್ತನೆಗಳನ್ನು ಮಾಡ್ಕೊಂತೀರಿ? ಅಂದ್ರೆ ಒಂದೇ ಬೆಳೆಯನ್ನ ಬೆಳೀಬಾರ್ದು ಅಂತಕ್ಕಂಥದ್ದು, ಮತ್ತೆ ಭೂಮಿಯ ಫಲವತ್ತತೆ ಉದ್ದೇಶಕ್ಕೂ ಅಷ್ಟೇ, ಮತ್ತೆ ಮಾರುಕಟ್ಟೆ ಉದ್ದೇಶದಿಂದ ಸಹ. ಇದು ಕಳೆದ ವರ್ಷ ನಾನು ಒಂದು 3 ಎಕರೆ ಮೆಕ್ಕೆಜೋಳ ಮಾಡಿದ್ದೆ, ಈ ವರ್ಷ ಮೆಕ್ಕೆಜೋಳ ಮಾಡೋದಿಲ್ಲ. ಹಾಗಾಗಿ ಯಾಕಂದ್ರೆ ಈ ವರ್ಷ ತುಂಬಾನೇ ನಮ್ಮ ಸುತ್ತಮುತ್ತಲ ರೈತರು ನೋಡಿದ್ವಿ, ಮಳೆ ಇಲ್ಲದೆ ಇದ್ರಿಂದ ಕಳೆದ ವರ್ಷ ಮುಂಗಾರಲ್ಲಿ ಮೆಕ್ಕೆಜೋಳ ಮಾಡಿರಲಿಲ್ಲ, ಈ ವರ್ಷ ಮಳೆ ಚೆನ್ನಾಗಿರೋದ್ರಿಂದ ತುಂಬಾನೇ ಮೆಕ್ಕೆಜೋಳ ಹಾಕಿದ್ರೆ. ಹಾಗಾಗಿ ಈ ವರ್ಷ ಮೆಕ್ಕೆಜೋಳ ಮಾಡಬಾರ್ದು ಅಂತ ಇದು ಮಾಡಿದ್ವಿ. ರಾಗಿಯನ್ನ ಮುಖ್ಯವಾಗಿ ಈ ಸರಿ ಬೆಳಿಬೇಕು, ಮತ್ತೆ ಕಡಲೆ ಮತ್ತೆ ಹುರುಳಿ ಇದನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಈಗ ಜುಲೈ ಎಂಡ್ ಗೆ ನಾನು ರಾಗಿ ಮತ್ತೆ ಏನು ಹಿಂಗಾರು ಬೆಳೆ ಅದನ್ನ ಮಾಡ್ಲಿಕ್ಕೆ ಜಮೀನನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಿಮ್ ಭಾಗದಲ್ಲೆಲ್ಲ ಸ್ವಲ್ಪ ಮಳೆ ಬಂದ್ರೆ ಬೆಳೆ ಜಾಸ್ತಿ, ಮಳೆಯಾಶ್ರಿತ ಪ್ರದೇಶವೇ. ಇನ್ನು ಕೆಲವಷ್ಟು ಜನ ರೈತರು ಬೋರ್ವೆಲ್ ಅನ್ನು ತೋಡಿಸಿಕೊಂಡು ಅದರಿಂದ ನೀರಿನ ನಿರ್ವಹಣೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಜಮೀನಿನ ಪರಿಸ್ಥಿತಿ ಎಲ್ಲ ಹೇಗಿದೆ? ಈಗ ನಂದು 2003 ಬೋರ್ವೆಲ್ ಕೊರತಿದ್ದು, ಅದೇ ಬೋರು 3 ಸತತವಾಗಿ ಬರ್ತಾ ಇತ್ತು. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ, ಕಳೆದ 3 ವರ್ಷದ ಮಳೆ ಕಡಿಮೆ ಇದೆ. ಅದು 1-1.5 ಇಂಚ್ ಮಳೆ ಇದೆ. ಅದೇ ಸಹ ಇವತ್ತುವರೆಗೂ ಸಹ ನನಗೆ ತೋಟಕ್ಕೆ ಮತ್ತೆ ನನ್ನ ಇದಕ್ಕೆ ಒಂದಷ್ಟು ಕೋಳಿ ಸಾಕಣೆನೂ ಇದೆ, ಫಾರಂ ಇದೆ. ಹಾಗಾಗಿ ಅದಕ್ಕೂ ಎಲ್ಲದಕ್ಕೂ ಅದೇ ನೀರನ್ನ ಬಳಕೆ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಅದು ಬರ್ಲಿಕ್ಕೆ ಕಾರಣ ಜಲ ಮರುಪೂರಣ ಮಾಡಿದ್ದೀನಿ ಅದಕ್ಕೆ. ಹಾಗಾಗಿ ಅದು ನನಗೆ ಸಹಕಾರಿಯಾಗಿದೆ. ಹೇಗ್ ಮಾಡಿದ್ರೆ ಜಲ ಮರುಪೂರಣ? ಈಗ ಮಳೆ ಪ್ರಮಾಣವೇ ಕಡಿಮೆ ಇದೆ, ಇರುವಂತ ಅಲ್ಪ ಸ್ವಲ್ಪ ನೀರು ಅಂದ್ರೆ ಮಳೆ ನೀರನ್ನ ಹೇಗೆ ನೀವು ಅದಕ್ಕೆ ವ್ಯವಸ್ಥಿತವಾಗಿ ಮರುಪೂರಣ ಮಾಡ್ಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡಿದ್ರಿ? ಈಗ ನಾನ್ ಮಾಡಿರ್ತಕ್ಕಂತ ವಿಧಾನ ಅಂದ್ರೆ ಬೋರ್ವೆಲ್ಗೆ ಡೈರೆಕ್ಟ್ ಇಂಜೆಕ್ಷನ್ ಅಂತ. ಅಂದ್ರೆ ನಾನು ಕಳೆದ ಒಂದು 14 ವರ್ಷದಿಂದ ಭಾರತೀಯ ಕಿಸಾನ್ ಸಂಘದ ಒಂದು ಸಂಪರ್ಕದಲ್ಲಿ ಇರೋದ್ರಿಂದ ನನಗೆ 2004 ಸಾಗರದಲ್ಲಿ ನಾವು ಒಬ್ರು ನಮ್ಮ ಆನಂದ್ ಅಂತ ಇದ್ದಾರೆ, ಅವರನ್ನ ಒಂದು ಜಲ ಸಂರಕ್ಷಣಾ ಒಂದು ಶಿಬಿರ ಮಾಡಿದ್ರು. ಹಾಗಾಗಿ ಆ ಶಿಬಿರದಲ್ಲೇ ನನಗೆ ಇದಾಯ್ತು. ಅದೇ ಒಂದು ಉತ್ತೇಜನದಿಂದನೇ ನನಗೆ ಡೈರೆಕ್ಟ್ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು ಬೋರ್ವೆಲ್ನ ಸುತ್ತ ಅವತ್ತೆ ಗುಂಡಿ ತೆಗೆದು ಅಲ್ಲಿಗೆ ಕಲ್ಲುಗಳನ್ನ ತುಂಬಿ ನಮ್ಮ ಹೊಲ ಮತ್ತೆ ಒಂದು 4 ಎಕರೆ ನೀರು ಬರ್ತಕ್ಕಂಥ ನೀರನ್ನ ಅಲ್ಲಿ ಹಿಂಗೋ ರೀತಿ ವ್ಯವಸ್ಥೆ ಮಾಡಿದ್ದೀನಿ. ಆದ್ರಿಂದ ಇಷ್ಟು ವರ್ಷ ನನಗೆ ಆ ಬೋರ್ವೆಲ್ ನೀರು ಕೊಟ್ಟಿದೆ ಅಂತ ನಾನು ತಿಳಿದೇನೆ. ಈಗ ನಿಮ್ಮ ಭಾಗದಲ್ಲಿ ಸಾಕಷ್ಟು ಬೋರ್ ಒಣಗೋಗ್ಬಿಟ್ಟಿದೆ ಶೋಭನ್ ಬಾಬು ಅವರೇ, ಈಗ ನಿಮ್ಮನ್ನ ನೋಡ್ಕೊಂಡು ಯಾರಾದ್ರೂ ಅನುಸರಿಸಿದಾರ? ಅಟ್ ಲೀಸ್ಟ್ ನಿಮ್ ಬೋರ್ ಯಾರೋ ರೀಚಾರ್ಜ್ ಆಗಿದೆ ಅಲ್ಪ ಸ್ವಲ್ಪ ಮಳೆ ನೀರನ್ನು ಹಿಂಗಸೋದ್ರಿಂದ ಅಂತೇಳಿ ಯಾರಾದ್ರೂ ಅನುಸರಿಸಿದಾರ? ಅಥವಾ ನೀವೇನಾರ ಯಾರಿಗಾರ ಈ ತರ ಮಾಡ್ರಪ್ಪ ಅಂತ ಆ ತರದ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೆ? ಖಂಡಿತ ಸರ್. ಈಗ ನಮ್ಮೂರಲ್ಲಿ ನಾವು ಒಂದು 3 ಜನ ಇದೆ ಸರ್, ನಾನು ಮತ್ತೆ ಪರಮೇಶ್ವರಪ್ಪ ಅಂತ ಒಬ್ರು ಶಿಕ್ಷಕರು, ಇನ್ನೊಬ್ರು ವಿರೂಪಾಕ್ಷ ಅಂತೇಳಿ, ಇನ್ನೊಬ್ರು ಮೋಹನ್ ಅಂತೇಳಿ. ಇವರು ನಾವು 4 ಜನ ಈ ರೀತಿಯ ಒಂದು ವ್ಯವಸ್ಥೆನ ಬೋರ್ವೆಲ್ಗೆ ಪ್ರಮುಖವಾಗಿ ಆ ಬಂದಂತ ನೀರನ್ನ ಬೋರ್ವೆಲ್ಗೆ ಹಿಂಗತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈಗಂದ್ರೆ ಈಗ NREGಯಿಂದನೂ ಸಹ ಇದಕ್ಕೆಲ್ಲ ಅವಕಾಶಗಳಿದೆ, ಅದನ್ನ ರೈತರು ಬಳಸ್ಕೋಬೇಕು. ಈಗ ಅದೇ ರೀತಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ನನಗೆ ಇದಲ್ಲೇನೆ ನಂದು 15x15 ಮೀಟರ್ದು ಒಂದು ಕೃಷಿ ಹೊಂಡ ಇದೆ. ಆಮೇಲೆ ಒಟ್ಟು 2 ಬೋರ್ವೆಲ್ಗೆ ನಂದು ಈ ಡೈರೆಕ್ಟ್ ಇಂಜೆಕ್ಷನ್ ಮೆಥಡ್ ನ ನಾನು ಮಾಡಿದ್ದೀನಿ. 2 ಸಹ ಅಡ್ಡಿ ಇಲ್ದಲೇ ನಡೀತಾ ಇದೆ. ಹಾಗೆ ನೀರು ಸಹ 1,00,000 ಲೀಟರ್ ನೀರು ಪ್ರತಿ ವರ್ಷ ನಾನು ಭೂಮಿಯೊಳಗೆ ಹಿಂಗಿಸ್ತಾ ಇದ್ದೀನಿ. ಹಾಗಾಗಿ ಅಂದ್ರೆ ನನಗೆ ನನ್ನ ತೋಟಕ್ಕೂ ಸಹ ನಾನು ನೀರನ್ನ ಎಷ್ಟು ಬೇಕು ಅಷ್ಟೇ ಕೊಡ್ತಾ ಇರತಕ್ಕಂಥದ್ದು. ಯಥೇಚ್ಛವಾಗಿ ನೀರು ಭೂಮಿ ಕುಡಿಯುತ್ತೆ ಅಂತ ಹೇಳಿ ಬೋರ್ನ ತೆಗೆದು ಆಗ್ತಾ ಇಲ್ಲ. ಹಾಗಾಗಿ ನನಗೆ ಈಗ ನೀರನ್ನ ಯಾವ ರೀತಿ ಅಂದ್ರೆ ತುಂಬಾ ಮಿತವಾಗಿ ಬಳಸ್ತಾ ಇರೋದ್ರಿಂದ ಇದು ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಹೇಗೆ ಅದು ಮಿತ ಬಳಕೆ ಅಂತಂದ್ರೆ, ಈಗ ಹೊಸ ಟೆಕ್ನಾಲಜಿ ಅಂದ್ರೆ ಈಗ ಹೊಸ ಪದ್ಧತಿಯ ಮೂಲಕವಾಗಿ ನೀರನ್ನ ಮಿತವಾಗಿ ಬಳಸೋದು ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡ್ತಾರೆ ಅಥವಾ ಸ್ಪ್ರಿಂಕ್ಲರ್ ಎಲ್ಲ ಹಾಕ್ತಾರೆ. ಈ ಆ ತರದ ವ್ಯವಸ್ಥೆ ಮಾಡ್ಕೊಂಡಿದ್ರೋ ಅಥವಾ ಇರೋ ನೀರನ್ನೇ ನೇರವಾಗಿ ಕೊಡೋದನ್ನ ಮಿತವಾಗಿ ಕೊಡ್ತಿರೋ, ಯಾವ ಕ್ರಮದಲ್ಲಿ ಅದು? ಸರ್ ನಂದು ಡ್ರಿಪ್ ಇರಿಗೇಷನ್ ಅಲ್ಲ, ಸ್ಪ್ರಿಂಕ್ಲರ್ ಅಲ್ಲ ಸರ್, ನಾನು ಪೈಪ್ ಲೈನ್ ಮೆಥಡ್ ಅಂತ ಮಾಡಿದ್ದೀನಿ ಸರ್. ಪೈಪ್ ಲೈನ್ ಮೆಥಡ್ ಅಂದ್ರೆ ನನ್ನ ತೆಂಗಿನ ಮರ ಇದೆ, ತೆಂಗಿನ ಮರದ ಕೆನೋಪಿ ಅಂತ ಕರೀತಾರೆ, ಅದ್ರದ ರೆಕ್ಕೆ ತುದಿವರೆಗೂ ಅಲ್ಲಿವರೆಗೂ ನಾನು ಮಲ್ಚಿಂಗ್ ಮಾಡಿದ್ದೀನಿ ಸರ್. ಆ ಮಲ್ಚಿಂಗ್ ಏನ್ ಮಾಡ್ತೇನೆ, ಅದೇ ಸಿಪ್ಪೆ ಆಗಿರ್ಬೋದು ಗರಿನ ಒಂದೊಂದು ಮೊಳಕ್ಕೆ ಕಟ್ ಮಾಡಿಬಿಟ್ಟು ಕತ್ತರಿಸ್ಬಿಟ್ಟು ಅದನ್ನ ಸುತ್ತ ಆ ಕೆನೋಪಿ ಅಷ್ಟನ್ನು ಮುಚ್ಚಿದ್ದೀನಿ. ಅದಕ್ಕೆ ನೀವು ಕೇಳ್ದಂಗೆ ಡ್ರಿಪ್ ಹಾಕಿದ್ರೆ ಡ್ರಿಪ್ ಇಲಿ ಕಡಿತು ಸಿಲ್ಟ್ ಆಯ್ತು, ಅದನ್ನ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ. ಸ್ಪ್ರಿಂಕ್ಲರ್ ಉಕ್ಕಿ ಹೊಡಿಯಕ್ಕಾಗಲ್ಲ, ಹಲವಾರು ಪೈಪ್ ಹೊಡೆದೋಯ್ತು, ಈ ತರದ ಸಮಸ್ಯೆ. ಹಾಗಾಗಿ ಏನ್ ಮಾಡಿದೆ ಅಂದ್ರೆ, ಈ ಅರ್ಧ ಇಂಚಿನ ಪೈಪ್ ಬರುತ್ತಲ್ಲ ನಲ್ಲಿ ಪೈಪ್, ನಾವು ಹಳ್ಳಿಲಿ ಹಾಕೋದಿಲ್ಲ, ಆ ಪೈಪ್ನ ತೋಟಕ್ಕೆಲ್ಲ ಓಣಿಸ್ಬಿಟ್ಟು ನಾನು ಒಂದ್ ಗಂಟೆ ಅಥವಾ ಒಂದೂವರೆ ಗಂಟೆ ಮಾತ್ರ, ಮೂರ್ ಲೈನ್ ತ್ರೀ ಫೇಸ್ ಕೊಟ್ಟಾಗ ಒಂದೂವರೆ ಗಂಟೆಲಿ ನಾನು ಒಂದ್ ಎಕರೆ ತೋಟನು ಒಂದೊಂದು ತೆಂಗಿನ ಮರಕ್ಕೆ ಹತ್ರ ಒಂದು ಅರ್ಧ ಗಂಟೆ ಒಳಗೆ ಒಂದೂವರೆ ಗಂಟೆಲಿ ಇಡೀ ತೋಟನ 40 ಗಿಡನು ಒಂದ್ ವಾರಕ್ಕೆ ಆಗೋಷ್ಟು ಎಷ್ಟು ನೀರ್ ಬೇಕ ಅಷ್ಟು. ಆಮೇಲೆ ಅದೇನಂದ್ರೆ ಒಂದ್ ವಾರನು ಸಹ ಆ ತೇವಾಂಶ ಇರುತ್ತೆ ಮಲ್ಚಿಂಗ್ ಮಾಡಿದ್ರೆ, ಹಾಗಾಗಿ ವಾರಕ್ಕೆ ಒಂದ್ಸರಿ ಬಿಡ್ತೀನಿ, ತಿಂಗಳಿಗೆ 4 ದಿವಸ ಮಾತ್ರ ಅದಕ್ಕೆ ನೀರನ್ನ ಕೊಡ್ತಾ ಒಂದು ವ್ಯವಸ್ಥೆ ಮಾಡಿದ್ದೀನಿ. ತಿಂಗಳಿಗೆ 4 ದಿವಸ ಮಾತ್ರ ನೀರು, ಒಟ್ಟು ಒಂದ್ ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರ್ ಬೇಕಾಗತ್ತೆ ಶೋಭನ್ ಅವರೇ? ಸರ್, ಆಕ್ಚುಲಿ ತೆಂಗಿಗೆ ಒಂದು ದಿವಸಕ್ಕೆ 80 ಲೀಟರ್ ನೀರ್ ಬೇಕಾಗತ್ತೆ ಸರ್. ಅಷ್ಟು ನೀರ್ ಪ್ರಮಾಣ ನಾವು ಕೊಡ್ಲಿಕ್ಕೆ ಆಗಲ್ಲ ಈಗ ನಮ್ಮ ವ್ಯವಸ್ಥೆಯಲ್ಲಿ. ನಾನು ಅದು ತೇವಾಂಶ ಮಾತ್ರ ಕಾಪಾಡ್ಕೊಳ್ಳೋಷ್ಟು ಮಾತ್ರ ಕೊಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಎಷ್ಟು ನೀರಿದೆ ನಮ್ಮ ಕೆಪಾಸಿಟಿ ಮತ್ತೆ ನಮ್ಮ ಬೋರ್ವೆಲ್ ನ ಇದು ನೋಡ್ಕೊಂಡು ನಾವು ಕೊಡ್ತಾ ಇದ್ದೀನಿ ಹುಡ್ರು. ಅದು ಯಾಕೆಂದ್ರೆ ಮಳೆಗಾಲದಲ್ಲಿ ತುಂಬಾ ಮಳೆ ಇರ್ತದಲ್ಲ, ತೆಂಗಿನ ಮರ ತನಗೆ ಎಷ್ಟು ಬೇಕೋ ಆ ಟೈಮಲ್ಲಿ ಅದು ಇರ್ಕೊಳ್ಳುತ್ತೆ. ಮತ್ತೆ ಬೇಸಿಗೆಯಲ್ಲಿ ನಮ್ಮ ಕೈಲಿ ಎಷ್ಟು ಕೊಡಕ್ಕಾಗುತ್ತೆ ಅಷ್ಟು ಮಾತ್ರ ನೀರು ಕೊಡ್ತಾ ಇದ್ದೀನಿ. ಸರಿ, ಬೇಸಾಯ ಕ್ರಮಗಳನ್ನೆಲ್ಲ ಯಾವ ತರ ಮಾಡ್ತೀರಿ? ತೋಟದ ಬೇಸಾಯ ಕ್ರಮ ಎಲ್ಲಾ ತರದ ದನನ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರವನ್ನು ಬಳಸ್ತೀನಿ. ಅಂತರ ಬೇಸಾಯ ಮಾಡ್ತೀನಿ. ವರ್ಷಕ್ಕೆ ಒಂದು 5-6 ಸಾಲು ತೋಟದಲ್ಲಿ ಆ ತೆಂಗಿನ ಮರದ ಸುತ್ತ ಬಿಟ್ಟು ಇನ್ನು ಮಧ್ಯದಲ್ಲಿ ಬೇಸಾಯ ಮಾಡ್ತೀನಿ ಅಷ್ಟೇ ಸರ್. ಎಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ ಮತ್ತೆ ಕೋಳಿ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ? ಸರ್, ಪ್ರತಿ ವರ್ಷ ಒಂದು ತೆಂಗಿನ ಮರಕ್ಕೆ ಒಂದು 50 ಕೆಜಿ ಅಷ್ಟು 2 ಮಂಕ್ರಿ ಕೋಳಿ ಗೊಬ್ಬರ, ಒಂದು 2 ಮಂಕ್ರಿ ದನಿನ ಗೊಬ್ಬರನ ಕೊಡ್ತೀನಿ ಸರ್. ಕೋಳಿ ಗೊಬ್ಬರ ಅಂದ್ರೆ ಡೈರೆಕ್ಟ್ ಕೊಟ್ಬಿಡ್ತೀರೋ ಅದಕ್ಕೆ ಮಿಶ್ರಣ ಏನಾರ ಮಾಡ್ತೀರಾ? ಇಲ್ಲ ಸರ್, ಕೋಳಿ ಗೊಬ್ಬರ ಅಂದ್ರೆ ಕೆಲವರು ಹೇಳ್ತಾರೆ ಕೋಳಿ ಗೊಬ್ಬರ ಅಂದ್ರೆ ಅದು ಒಂದು 30-50 ದಿವಸ ಬಿಟ್ಟು ನೇರವಾಗಿ ವರ್ಷಕ್ಕೊಮ್ಮೆ ಕೊಡ್ತೀನಿ ಸರ್. ಅದು ಯಾಕೆಂದ್ರೆ ನಂದು ಅಲ್ಲಿ ಮಲ್ಚಿಂಗ್ ಮಾಡಿರ್ತಲ್ಲ ಅದ್ರ ಮೇಲೆ ಹಾಕ್ತೀನಿ, ಹಾಗಾಗಿ ಆ ಮಲ್ಚಿಂಗ್ ಮಾಡಿರೋದ್ರ ಮೇಲೆ ಬೀಳೋದ್ರಿಂದ ಅದು ಅದಕ್ಕೂ ಕರಗೋದಕ್ಕೆ ಕೋಳಿ ಗೊಬ್ಬರ ಸಹಕಾರಿ ಆಗುತ್ತೆ. ಹಾಗಾಗಿ ಆ ತರದೇನು ಸಮಸ್ಯೆ ಬಂದಿಲ್ಲ ಸರ್. ಬಹುಶಃ ನೀವು ಈ ತರದ ಒಂದು ಕ್ರಮವನ್ನು ಅಳವಡಿಸಿಕೊಂಡಿರೋದ್ರಿಂದ, ಅಂದ್ರೆ ಸಂಪೂರ್ಣವಾಗಿ ಸಾವಯವ ಪದ್ಧತಿನಲ್ಲೇ ಕಾಂಪೋಸ್ಟ್ ಗೊಬ್ಬರ ಕೊಟ್ಬಿಟ್ಟು ಮಲ್ಚಿಂಗ್ ಎಲ್ಲ ಮಾಡಿಕೊಂಡಿರೋದ್ರಿಂದ ಸ್ವಲ್ಪ ತೇವಾಂಶ ಹಿಡ್ಕೊಳ್ಳಿಕ್ಕೆ ಅನುಕೂಲವಾಗಿದೆ, ಮತ್ತೆ ಮಿತವಾದ ನೀರಿನ ಬಳಕೆನೂ ಸಹ ತೆಂಗಿನ ಮರಗಳು ಪೋಷಣೆಗೆ ಅನುಕೂಲ ಆಗಿರಬಹುದಾ ಅಂತ. ಖಂಡಿತ ಸರ್, ನೀವು ಹೇಳದಂತೆ ಆ ಒಂದು ತೆಂಗಿನ ಮರಕ್ಕೆ ಪೋಷಕಾಂಶಗಳು ಮತ್ತೆ ಇದು ಎಲ್ಲಾನು ಸಹ ನೀರಿನ ನಿರ್ವಹಣೆಯಿಂದನೇ ತೆಂಗಿನ ಮರ ಉಳಿಲಿಕ್ಕೆ. ಯಾಕೆಂದ್ರೆ ತೆಂಗು ಹೇಗೆ ಅಂದ್ರೆ ಅದು ನಿತ್ಯ ಬಾಣಂತಿ ನಿತ್ಯ ಬಸುರಿ ಅಂತೇಳಿ ನಮ್ಮಲ್ಲಿ ಹೇಳ್ತಾರೆ ಸರ್. ಹಾಗಾಗಿ ಅದು ಪ್ರತಿ ದಿವಸ ಪ್ರತಿ ತಿಂಗಳು ಪ್ರತಿ ಸಮಯದಲ್ಲೂ ನಾವು ಅದಕ್ಕೆ ಆರೈಕೆ ಮಾಡ್ತಾನೆ ಇರಬೇಕು. ಅದೇ ರೀತಿ ಅದು ನಮಗೆ ಫಸಲನ್ನು ಸಹ ಕೊಡ್ತಾ ಇರ್ತದೆ ಸರ್. ಇನ್ನು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಅವುಗಳಿಗೆಲ್ಲ ನೀರಿನ ನಿರ್ವಹಣೆ? ಈಗ ನಾನು ತೆಂಗಿನ ಮಧ್ಯೆ ಇದು ಅಂತಂದ್ರೆ ಸಪೋಟಾ ಮತ್ತೆ ನೆಲ್ಲಿ ಎರಡೇ ಹಾಕಿರೋದು, ಮತ್ತೆ ಆಹಾರ ಧಾನ್ಯಗಳು ಅದು ಯಾವ್ದನ್ನು ಹಾಕೋದಿಲ್ಲ. ಯಾಕೆಂದ್ರೆ ಅದು ಬೆಳೆ ಅಂತ ತುಂಬಾ ಚೆನ್ನಾಗಿ ಬರಲ್ಲ ತೆಂಗಿನ ಮಧ್ಯೆ, ಯಾಕೆಂದ್ರೆ ಅದು ಕೆಳಗಡೆ ಬೇರು ಮ್ಯಾಟಿಂಗ್ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ, ಅದಾಗಿರೋದ್ರಿಂದ ಅಂತ ಇದು ಬರಲ್ಲ. ಬೇರೆ ಅರಣ್ಯ ಸಸಿಗಳಿದೆ, ಮತ್ತೆ ಸಪೋಟಾ ಮತ್ತೆ ನೆಲ್ಲಿ ಇದಿಷ್ಟನ್ನು ಮಾತ್ರ ಹಾಕಿದ್ದೀನಿ ತೆಂಗಿನ ತೋಟ. ನೆಲ್ಲಿ ಗಿಡ ಎಷ್ಟು ಗಿಡ ಇಲ್ಲ? ನೆಲ್ಲಿ ಗಿಡ ನಾನು ಬಹಳ ಅಂದ್ರೆ ಮಾರ್ಕೆಟ್ ಉದ್ದೇಶದಿಂದ ಬಹಳ ಕಡಿಮೆ ಇದೆ, ಮಧ್ಯಕ್ಕೆ ಒಂದೊಂದೇ ಹಾಕಿದ್ದೀನಿ ಅಷ್ಟೇ. 15 ಗಿಡ ಇದೆ ಅಷ್ಟೇನೆ, 1 ಎಕರೆ ತೋಟದಲ್ಲಿ 15 ಗಿಡ ಮಾತ್ರ ಇದೆ. ಫಸಲು ಬರ್ತಾ ಇದೆಯಾ? ಫಸಲು ಬರ್ತಾ ಇದೆ. ಮಾರ್ಕೆಟ್ ಇಲ್ಲ? ಮಾರ್ಕೆಟ್ ನಾನೇ ಬೆಂಗಳೂರು ಮಾಡ್ತಾ ಇದ್ದೆ, ಅದೇ ನಮ್ಮ ಸಂಘಟನೆಯಲ್ಲೇ ಸಾವಯವ ಕೃಷಿ ಪರಿವಾರದ ಇದರಲ್ಲಿ ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಪ್ರತಿ ತಿಂಗಳು ಒಮ್ಮೆ ಅದಕ್ಕೆ ರೈತ ಗ್ರಾಹಕ ಮಾರುಕಟ್ಟೆ ಇದೆ, ಅಲ್ಲಿ ನಾನು ಯಾವುದೇ ಅದು ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇಲ್ಲ, ಈಗ ಅದಕ್ಕೆ ನೇರನೇ ಅದನ್ನ 40 ರೂಪಾಯಿ 50 ರೂಪಾಯಿ ಕೆಜಿಗೆ ಮಾರ್ತಾ ಇದ್ದೀನಿ. ಸಪೋಟಾ? ಸಪೋಟಾನು ಅಷ್ಟೇ ಸರ್, ಅದು ಅಲ್ಲೇನೆ ಮಾರಾಟ, ಅದು 50 ರೂಪಾಯಿ 60 ರೂಪಾಯಿಗೆ ಅದನ್ನು ಮಾರಾಟ ಮಾಡ್ತಾ ಇದೆ ಸರ್. ಬಹುಶಃ ನೀವು ಈ ಸಾವಯವ ಪದ್ಧತಿನಲ್ಲಿ ಬಳಸ್ತಾ ಇರೋದ್ರಿಂದ, ಅಂದ್ರೆ ರಾಸಾಯನಿಕಗಳನ್ನ ಯಾವ್ದು ಬಳಸದೆ ಬಳಸ್ತಾ ಇರೋದ್ರಿಂದ ನಿಮ್ಗೆ ಒಳ್ಳೆ ರೇಟ್ ಸಿಗ್ತಾ ಇದೆಯಾ? ಹೇಗೆ ಇದೆ ಸರ್, ರೇಟ್ ಸಿಗ್ತಾ ಇದೆ ಸಾವಯವ ಪದ್ಧತಿಯಿಂದ ಅನುಸರಿಸಿದ. ನಮಗೆ ಮುಂಚೆ ಬಹಳ ಸಮಸ್ಯೆ ಇತ್ತು, ಈಗ ಕಳೆದ ಒಂದು 4 ವರ್ಷದಿಂದ ನಮಗೆ ನಾವೇ ನೇರ ಮಾರುಕಟ್ಟೆ ಮಾಡ್ತಾ ಇರೋದ್ರಿಂದ ನಾನು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಉತ್ತಮ ಬೆಲೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸರ್. ಇನ್ನು ಕೋಳಿನೂ ಸಹ ಸಾಕಣೆ ಮಾಡ್ತಾ ಇದ್ರೆ ಯಾವ ರೀತಿ, ಈ ಮೊಟ್ಟೆ ಕೋಳಿನೋ ಅಥವಾ ಮಾಂಸದ ಕೋಳಿನೋ? ಸರ್, ಇದು ಅಂದ್ರೆ ಇದು ಮಾಂಸದ ಕೋಳಿ, ಇದು ನನ್ನ ಸ್ವಂತ ಇದಲ್ಲ, ಇದು ಬೇರೆ ಒಂದು ಕಂಪನಿ ಇದೆ, ಕಂಪನಿಗೆ ಬೈಬ್ಯಾಕ್ ಇದ್ರ ಮೇಲೆ ಅವ್ರಿಗೆ ಬೆಳೆಸಿ ಕೊಡ್ತಾ ಇದ್ದೀನಿ ಸರ್. ಹಾಗಾಗಿ ಇದ್ರದೇನ ನನ್ಗೆ ಹೆಚ್ಚಿನ ಕೆಲಸ ಇರೋದಿಲ್ಲ, ಇದಕ್ಕೆ ಒಬ್ಬರು ಅದೇ ಕೆಲಸಗಾರರು ಇರ್ತಾರೆ, ಅವರು ಮತ್ತೆ ನಾನು ಅದರ ನಿರ್ವಹಣೆ ನಂದಿರ್ತದೆ, ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್. ಒಂದು ಸರಿಗೆ ಎಷ್ಟು ಕೋಳಿ ಮರಿ ಅಂತ ಇರ್ತಾರೆ ಸರ್? 300 ಅಡಿ ಉದ್ದದ ಶೆಡ್ ಇದೆ, 5,000 ಕೋಳಿಯನ್ನ ಬಿಡ್ತಾರೆ. 45 ದಿವಸದಲ್ಲಿ ಅದರದ ಒಂದು ಸಾಕಾಣಿಕೆ ಆದ್ಮೇಲೆ ಅದನ್ನ ಕಂಪನಿಯವರೇ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಕೋಳಿ ಸಾಕಾಣಿಕೆನಲ್ಲ ಅಂತಂದ್ರೆ, ಕೋಳಿ ಮನೆ ತುಂಬಾ ಸ್ವಚ್ಛವಾಗಿರ್ಬೇಕು. ಕೋಳಿ ಸಾಕಾಣಿಕೆ ಮಾಡುವಂತಹ ಮನೆ ಏನಿದೆ ತುಂಬಾ ಸ್ವಚ್ಛವಾಗಿರಬೇಕು, ಮತ್ತೆ ಇನ್ನಿತರ ಯಾವುದೇ ವಾತಾವರಣದ ವೈಪರೀತ್ಯಗಳು ಇರಬಾರದು, ಮತ್ತೆ ಏನಾರ ಸೋಂಕು ತಗಲಿದ್ರೆ ಬೇಗ ಕೋಳಿಗಳೆಲ್ಲ ಸಾಯುತ್ತೆ ಅಂತ ಹೇಳ್ತಾರೆ. ಈ ರೀತಿಯ ನಿರ್ವಹಣೆಗಳು ಅಂದ್ರೆ ಸ್ವಚ್ಛತೆಗೆ ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಖಂಡಿತ, ಸ್ವಚ್ಛತೆಗೆ ಮೊದಲನೇ ಆದ್ಯತೆ. ಹಾಗಾಗಿ ಕೋಳಿ ಮನೆ ಸುತ್ತ ಯಾರೋ ಅದಕ್ಕೆ ನಮ್ಮ ಪ್ರವೇಶನೆ ಇರೋದಿಲ್ಲ. ಅದಕ್ಕೇನ್ ಬೇಕು ಸುತ್ತ ಕಳೆ ಗಿಡಗಳು ಅದೇನಿದ್ರು ಅದನ್ನೆಲ್ಲ ತೆಗಿತೀವಿ. ಮತ್ತೆ ಅದಕ್ಕೆ ಕೋಳಿ ಮನೆ ಒಳಗಡೆನು ಸಹ ನಾವು ಅಷ್ಟೇ ಒಂದು ಶುಚಿತ್ವವನ್ನು ಕಾಪಾಡ್ತೀವಿ. ಪ್ರತಿ ಒಂದು ಬ್ಯಾಚ್ ಅಲ್ಲೂ ಕೋಳಿ ಹೋದ್ಮೇಲೆ ಅದರ ಗೊಬ್ಬರವನ್ನು ತೆಗೆದು ಅದನ್ನ ತೊಳೆದು ನೀರಿನಲ್ಲಿ ಪ್ರೆಷರ್ ವಾಶ್ ಮಾಡಿ ಅದಕ್ಕೆ ಸೋಂಕು ನಿವಾರಣೆಗಳನ್ನ ಹೊಡೆದು ಸುಣ್ಣ ಹಾಕಿ ಶೆಡ್ ನ ಸ್ವಚ್ಛ ಮಾಡಿ ನಾವು ಮತ್ತೆ ಮರಿಯನ್ನ ಬಿಡೋದಕ್ಕೆ ಏನ್ ಬೇಕೋ ಅದು ಫುಲ್ ಪೈಪ್ ಲೈನ್ ಆಗಿರ್ಬೋದು ಇದಾಗಿರ್ಬೋದು ಎಲ್ಲಾನು ಸಹ ಅದನ್ನು ಸಹ ನನಗೆ ಕೊಡ್ತಾ ಇರತಕ್ಕಂಥ ಮರಿ ಕಂಪನಿ ಸಹ ಈ ಒಂದು ಈ ಸಾವಯವಕ್ಕೆ ಹೆಚ್ಚಿನ ಒತ್ತು ಕೊಡೋದ್ರಿಂದ ಅವರು ಅದೇ ರೀತಿಯಾದಂತಹ ಸೋಂಕು ನಿವಾರಣಾ ಮತ್ತೆ ಅದೇ ರೀತಿಯ ಬಯೋ ಇದನ್ನ ಅನುಸರಣೆ ಮಾಡೋದ್ರಿಂದ ನನಗೂ ಅದರಿಂದ ಅನುಕೂಲ ಆಗಿದೆ ಮತ್ತೆ ಅಷ್ಟೇ ಇದಾಗಿ ನನ್ನ ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದೀವಿ ಸರ್. ಶೋಭನ್ ಬಾಬುರೇ, ಈಗ ನಿರುದ್ಯೋಗ ಸಮಸ್ಯೆ ಬಹಳ ಇದೆ ನಮ್ಮ ದೇಶದಲ್ಲಿ, ಹಾಗಾಗಿ ಈ ತರದ ನಿರುದ್ಯೋಗಿ ಯುವಕರು ಏನಿದಾರಲ್ಲ ವಿದ್ಯಾವಂತರನಯ್ಯ, ಈ ರೀತಿಯ ಸ್ವಂತ ಉದ್ಯೋಗ ಮಾಡ್ಕೊಳ್ಳೋದ್ರಿಂದ ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲಲಿಕ್ಕೆ ಸಾಧ್ಯತೆ ಇದೆಯಾ ಅಂತ. ಈಗ ನೀವೇ ಉದಾಹರಣೆ ಇದ್ದೀರಿ, ಎಂ ಎ ಸ್ನಾತಕೋತ್ತರ ಪದವಿ, ಈ ತರದ ಪ್ರಯತ್ನಗಳನ್ನ ಯಾಕೆ ನಮ್ಮ ಯುವಕರು ಮಾಡಬಾರದು ಅಂತ? ಸರ್, ಖಂಡಿತ ಇದೆ. ಅದಕ್ಕೆ ವ್ಯಕ್ತಿತ್ವ ವಿಕಸನ ಆಗ್ಬೇಕು, ಅವರು ಒಂದು ಅದೇ ಅವ್ರಿಗೆ ನಾನು ಮಾಡ್ತೀನಿ ಅಂತಕ್ಕಂತ ಒಂದು ಧೈರ್ಯ ಬೇಕು ಒಂದು ಆ ಯುವಕರಲ್ಲಿ. ಮತ್ತೇನಂದ್ರೆ ಅವಕಾಶಗಳು ಬಹಳ ಇದೆ ಇವತ್ತಿನ ಯುಗದಲ್ಲಿ. ವ್ಯಾಲ್ಯೂ ಅಡಿಷನ್ ಬಗ್ಗೆ ಹೇಳ್ತದೆ, ಆಮೇಲೆ ಪ್ಯಾಕಿಂಗ್ ಆಹಾರ ಸಂಸ್ಕರಣೆ ಬಗ್ಗೆ ಇದೆ, ಆಹಾರ ಸಂಸ್ಕರಣೆ ಮತ್ತೆ ಹೊಸ ಉದ್ಯಮಗಳ ಬಗ್ಗೆ ಮತ್ತೆ ನಮ್ಮ ದೇಶಿ ಇದ್ರಗಳಿಗೆ ಗೋ ಉತ್ಪನ್ನಗಳ ಬಗ್ಗೆ ಮತ್ತೆ ಇವುಗಳು ಉತ್ಪನ್ನ ಮಾಡಿದ್ಮೇಲೆ ಅವರೇ ಒಂದು ಗ್ರೂಪ್ ಮಾಡ್ಕೊಂಡು ಅದನ್ನ ಮಾರುಕಟ್ಟೆ ಮಾಡೋದ್ರ ಬಗ್ಗೆ ಈ ರೀತಿಯಾದಷ್ಟು ಬೇಕಾದಷ್ಟು ಅವಕಾಶಗಳಿದೆ. ಆದ್ರೆ ಏನಂದ್ರೆ ಇವತ್ತಿನ ಯುವಕರಲ್ಲಿ ಒಂದು ಸಿನಿಕತನ ಒಂದು ಬಂದ್ಬಿಟ್ಟಿದೆ, ಅವೆಲ್ಲ ಏನು ಅಂತಕ್ಕಂತ. ಆಮೇಲೆ ಒಂದೇ ಕಡೆ ನಾನು ಒಂದು ದಿಕ್ಕಿನಲ್ಲಿ ಒಂದು ಕ್ಷೇತ್ರದಲ್ಲಿ ಆಳವಾಗಿ ಹೋಗೋದ್ರಿಂದ ಅದರಲ್ಲಿ ಸಕ್ಸಸ್ ಇದೆ ಅಂತಕ್ಕಂಥದನ್ನ ಮನಗಾಣ್ತಾ ಇಲ್ಲ. ಇನ್ಸ್ಟೆಂಟ್ ಏನೀಗ ಬಂದ್ಬಿಟ್ಟಿದೆ, ದಿಢೀರ್ ದುಡ್ಡು ಆಗ್ಬಿಡ್ಬೇಕು, ದಿಢೀರ್ ನನ್ಗೆ ಯಾವ್ದೋ ಕೆಲಸ ಆಗ್ಬೇಕು, ಮೈ ಮುರಿಬಾರ್ದು, ಮತ್ತೆ ಶ್ರಮ ಇರಬಾರ್ದು, ಸುಮ್ನೆ ಕೂತ್ ಕಡೆ ನನಗೆ ದುಡ್ಡು ಬರಬೇಕು ಅನ್ನೋ ಒಂದು ಭಾವನೆಗಳು ಈ ಯುವಕರು ಬೆಳೆಸ್ಕೊಳ್ಳೋದ್ರಿಂದ ಖಂಡಿತ ಇದು ಇವತ್ತಿನ ಯುವಕರಲ್ಲಿ ಅದು ಬರ್ತಾ ಇಲ್ಲ. ಆದ್ರೆ ನಾನು ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು ಇದರಲ್ಲಿ ನಾನು ಮುಂದುವರೆದೇ ಹೊರತೀನಿ ಅಂದ್ರೆ ಖಂಡಿತ ಅದರಲ್ಲಿ ಸಕ್ಸಸ್ ಇದೆ. ಯಾರು ಸಹ ನನಗೆ ಉದ್ಯೋಗ ಸಿಕ್ಕಲಿಲ್ಲ ಅಂತ ಯಾವುದೇ ಸರ್ಕಾರಗಳನ್ನಾಗ್ಲಿ ಏನು ಯಾರನ್ನೇನು ದೂಷಣೆ ಮಾಡ್ತಕ್ಕಂತ ಸಂದರ್ಭ ಏನು ಇಲ್ಲ. ಈಗ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವ್ರು ಯಾವ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡು ಬಂದ್ರು ಸಹ ಅವರು ಜೀವನ ನಿರ್ವಹಣೆ ಮತ್ತೆ ಅವ್ರು ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ಇನ್ನು ತಾವು ಆರ್ಥಿಕ ತಜ್ಞರಾಗಿದ್ದರಿಂದ, ಎಂಎ ಇನ್ ಎಕನಾಮಿಕ್ಸ್ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೃಷಿ ಮಾರುಕಟ್ಟೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ರೈತ ಬೆಳೆದಂತಹ ಬೆಳೆಗೆ ಸರಿಯಾದ ಮಾರುಕಟ್ಟೆ ಸಿಗ್ತಾ ಇಲ್ಲ ಅನ್ನೋಂತ ಒಂದು ಮಾತು ಕೇಳ್ತಾ ಇದೀವಿ. ಅದಕ್ಕೆ ಇನ್ನೂ ಒಂದು ವಾದ ಮುಂದೆ ಇಡ್ತಾರೆ, ಉತ್ಪಾದನೆ ಜಾಸ್ತಿ ಆದಾಗ ಮಾರುಕಟ್ಟೆ ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳಿ. ಈಗ ಕೇಂದ್ರ ಸರ್ಕಾರನೂ ಸಹ ಅದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಈಗ ಒಟ್ಟಾರೆಯಾಗಿ ಕೃಷಿ ಉತ್ಪನ್ನ ಮತ್ತು ಮಾರುಕಟ್ಟೆ ಸ್ಥಿರತೆ ಆ ಬಗ್ಗೆ ತಾವೇನ್ ಹೇಳ್ತೀರಿ? ಕೃಷಿ ಉತ್ಪನ್ನ ಮತ್ತೆ ಮಾರುಕಟ್ಟೆ ಅಂದ್ರೆ ನಮ್ಮ ರೈತರಲ್ಲಿ ಒಂದು ಉದಾಸೀನತೆ ಇದೆ. ಆ ಉದಾಸೀನತೆ ಇವತ್ತು ನಮ್ಮ ರೈತರಿಗೆ ಸಂಕಷ್ಟದ ಒಂದು ಪರಿಸ್ಥಿತಿ ಮಾಡಿದೆ. ಎಲ್ಲಾ ಕಷ್ಟಪಟ್ಟು ಬೆವರು ನೀರು ಸುರಿಸಿ ದುಡಿತಾನೆ, ಅದನ್ನ ಮಾರುಕಟ್ಟೆ ಮಾಡ್ಲಿಕ್ಕೆ ಬರೋದಿಲ್ಲ. ಇವನು ಇವತ್ತು ನಾವು ರೈತ ಹಿಂದೆ ಬೀಳ್ತಾ ಇರೋದೇ ಮುಖ್ಯ ಉದ್ದೇಶ ಮಾರುಕಟ್ಟೆ. ಯಾಕೆಂದ್ರೆ ಅವನು ಬೆಳೆದಿದ್ದನ್ನ ಕಲ್ಲು ಮಣ್ಣು ಎಲ್ಲಾ ಸಮೇತ ತಗೊಂಡೋಗಿ ಎಪಿಎಂಸಿ ಮಾರ್ಕೆಟ್ ಅಂತ ಸರ್ಕಾರ ನಿರ್ವಹಣೆ ಮಾರುಕಟ್ಟೆಯಲ್ಲಿ ಸುಮ್ನೆ ಅವ್ರು ಕೇಳಿದ ಬೆಲೆಗೆ ಮಾರ್ತಾ ಇದಾರೆ. ಅವರು ಅದನ್ನ ತಗೊಂಡು ಅದನ್ನ ನೀವ್ ಹೇಳಿದ್ರಿ ಬೆಲೆ ಅಂತೇಳಿ. ಆದ್ರೆ ಇವತ್ತವರೆಗೂ ಈ ದೇಶದ ಜನಸಂಖ್ಯೆಗೆ ಎಷ್ಟು ಆಹಾರ ಬೇಕು, ಎಷ್ಟು ಉತ್ಪಾದನೆ ಮಾಡಬೇಕು, ಇದನ್ನ ನಿಯಂತ್ರಣ ಯಾರು ಮಾಡ್ತಾ ಇಲ್ಲ. ಹಾಗಾಗಿ ರೈತನಿಗೆ ಯಾವ್ದು ತೋಚುತ್ತೆ ಆ ಒಂದು ಬೆಳೆಯನ್ನ ಇವತ್ತು ಅವನು ಬೆಳೀತಾ ಇದ್ದಾನೆ. ಹಾಗಾಗಿ ಎಲ್ಲರೂ ಈ ಹಾಗಾಗಿ ಮಾಸ್ ಪ್ರೊಡಕ್ಷನ್ ಆಗಿದೆ. ಈಗ ಉದಾಹರಣೆಗೆ ಈ ವರ್ಷದಂತೊಳಿ ಮುಂಗಾರು ಸ್ವಲ್ಪ ಮಳೆ ಆಗಿದೆ ಅಂತೇಳಿ ಎಲ್ಲಾ ರೈತರು ಮೆಕ್ಕೆಜೋಳ ಹಾಕಿದ್ದಾರೆ. ಮೆಕ್ಕೆಜೋಳ ಇವತ್ತು ಸರ್ಕಾರ ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ 17,500 ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ. ಆದ್ರೆ ನನ್ನ ಪ್ರಕಾರ ಈ ಸರಿ 7 ರೂಪಾಯಿಗೂ ಸಹ ಯಾರು ಮಾರುಕಟ್ಟೆಯಲ್ಲಿ ಖರೀದಿ ಮಾಡಲ್ಲ. ಈ ವರ್ಷ ಏನಾದ್ರೂ ಈಗ ಮಳೆ ಬಂದ್ರೆ, ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಒಳ್ಳೆ ಉತ್ತಮವಾದ ಮಳೆ ಆಯ್ತು ಅಂದ್ರೆ ಆತರ ಉತ್ಪಾದನೆ ಆಗುತ್ತೆ. ಮೆಕ್ಕೆಜೋಳ ಉತ್ಪಾದನೆ ಆಗುತ್ತೆ, ರೈತರೆಲ್ಲ ಒಟ್ಟಿಗೆ ತರ್ತಾರೆ ಸರ್ ಮಾರುಕಟ್ಟೆಗೆ. ಹಾಗಾಗಿ ಅದ್ರದ್ದು ಬೆಲೆ ಖಂಡಿತ ಕುಸಿಯುತ್ತೆ. ಸರ್ಕಾರ ನಿಗದಿ ಮಾಡಿರೋದನ್ನ ಈ ರೈತರ ಕೊಂಡ್ಕೊಳ್ಳೋದಕ್ಕೆ ಹಳ್ಳಿಯಲ್ಲೂ ಒಂದು ಖರೀದಿ ಕೇಂದ್ರ ಸರ್ಕಾರ ಓಪನ್ ಮಾಡಬೇಕಾಗುತ್ತೆ. ಅವರೆಲ್ಲರೂ ಇಡೀ ಕಡೂರು ತಾಲೂಕು ಇದೆ, ಕಡೂರು ತಾಲೂಕಲ್ಲಿ 320 ಹಳ್ಳಿ ಇದೆ. 320 ಹಳ್ಳಿಯವರು ಸಹ ಕಡೂರಿಗೆ ಬಂದ್ರೆ ಅದು ದೊಡ್ಡ ಗಲಾಟೆ ಆಗ್ತದೆ. ಹಾಗಾಗಿ ಅದು ಒಳ್ಳೆಳ್ಳಿ ಖರೀದಿ ಕೇಂದ್ರ ತೆಗೆದ್ರೆ ಈಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರೆ 1,700 ರೂಪಾಯಿ ತಗೊಳ್ಲಿಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಕಡೂರು ಒಂದು ಮಾಡಿ ಅವರು ಅದನ್ನೆಲ್ಲ ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ರೀತಿ ಪರಿಸ್ಥಿತಿ ಇದೆ ರೈತರದು. ಯಾರೋ ಒಬ್ಬ ಒಂದು ಕ್ರಾಪ್ ಮಾಡದಂದ್ರೆ ಅದೇ ಕ್ರಾಪ್ ಮಾಡೋದು. ಹೀಗಾಗಿ ಆಮೇಲೆ ಅವ್ನು ಮಾಡಿರ್ತಕ್ಕಂಥ ಬೆಳೆನ ವ್ಯಾಲ್ಯೂಡೇಷನ್ ಮಾಡಿ ಅದನ್ನ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರಗಳು ಮಾಡ್ತಾ ಇಲ್ಲ, ಮತ್ತೆ ರೈತರು ಅದ್ರ ಬಗ್ಗೆ ನಾವು ತಿಳಿದು ಮಾಡ್ತೀವಿ ಅಂತಕ್ಕಂಥ ಒಂದು ಭಾವನೆ ಇಲ್ಲದೆ ಇರೋದ್ರಿಂದ ಇವತ್ತು ರೈತ ಸೋಲೋದಿಕ್ಕೆ ಮುಖ್ಯವಾದ ಕಾರಣ ಆಗಿದೆ ಸರ್. ಹಾಗಾದ್ರೆ ಈಗ ನಮ್ಮ ಸರ್ಕಾರದ ಕೃಷಿ ನೀತಿ ಮತ್ತೆ ಈ ಬೆಳೆ ಪದ್ಧತಿ ಏನೈತಿಲ್ಲ, ಇದು ಸಮಗ್ರವಾಗಿ ಬದಲಾವಣೆ ಆಗ್ಬೇಕು ಅಂತೀರಾ? ಖಂಡಿತ ಸರ್. ಯಾಕೆಂದ್ರೆ ನಾನು ಹೇಳ್ದಂಗೆ ಈ ದೇಶಕ್ಕೆ 125 ಕೋಟಿಗೂ ಜನಸಂಖ್ಯೆ ಜಾಸ್ತಿ ಇದೆ. ಇವರಿಗೆ ತಿನ್ಲಿಕ್ಕೆ ದಿನಕ್ಕೆ 3 ಹೊತ್ತಿನ ಆಹಾರ ಬೇಕು. ಇದನ್ನ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ? ಯಾರು ಉತ್ಪಾದನೆ ಮಾಡೋರು? ಯಾರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ರೈತರು ಯುವಕರು ಇವತ್ತು? ಇದನ್ನ ಮುಂದಿನ 10 ವರ್ಷದಲ್ಲಿ ಯಾರು ಬೆಳೀತಾರೆ? ಬೆಳೀತಕ್ಕಂತ ಏನ್ ಮಾಡ್ಬೇಕು ಇದನ್ನ ನೋಡ್ಬೇಕು. ನೀವು ಎಲ್ಲಾದನ್ನು ಹೊರಗಡೆಯಿಂದ ತರ್ಲಿಕ್ಕೆ ಆಗಲ್ಲ. ಹಾಗಾಗಿ ಒಂದು ಸಮಗ್ರವಾದಂತ ಒಂದು ನೀತಿನೇ ಜಾರಿಯಾಗಬೇಕು. ಮತ್ತೆ ಇದು ಸರ್ಕಾರ ಏನು ಈಗ APMC ಇದೆಲ್ಲ ಇದೆಯಲ್ಲ, ಇದು APMC ರಿಟೈರ್ಡ್ ಆಫೀಸರ್ಸ್ ಹೇಳ್ತಾರೆ, ರೈತ ತಾನು ಇರ್ತಕ್ಕಂತ ಜಾಗದಲ್ಲೇ ಮಾರಿದ್ರೆ ಮಾತ್ರ ಅವನಿಗೆ ಬೆಲೆ ಸಿಗುತ್ತೆ, APMC ಹೋದ್ರೆ ಅಲ್ಲಿ ಮೋಸ ಆಗುತ್ತೆ ಅಂತಕ್ಕಂಥದ್ದನ್ನ ಇವತ್ತು APMC ನಿವೃತ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವ್ನು ಬೆಳೆದಿರ್ತಕ್ಕಂತ ಬೆಳೆಯನ್ನ ಅವನು ಸಾಗಾಣಿಕೆ ಮಾಡಿ ತುಂಬಿ APMC ತಗೊಂಡಾಗ ಅದಕ್ಕೆ ಖರ್ಚು ಬಂದಿರುತ್ತೆ, ವಾಪಸ್ ತಂದ್ರೆ ಮನೆಗೆ ಅದು ನನಗೆ ಬೇಕಾದಂತ ಬೆಲೆ ಸಿಗಲಿಲ್ಲ ಅಂತ ವಾಪಸ್ ತರಕ್ಕೆ ಅವ್ನು ಸಾಧ್ಯನೇ ಇಲ್ಲ. ಹಾಗಾಗಿ ವಾಪಸ್ ತರೋದು ಇಲ್ಲ. ಅವರು ಮಾರುಕಟ್ಟೆಯಲ್ಲಿ ಏನು ಇವರು ದಲ್ಲಾಳಿಗಳು ಅಂತೇಳಿ ಲೈಸೆನ್ಸ್ ಮಾಡ್ತಾರೆ, ಅವ್ರು ಕೇಳಿದ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಮತ್ತೆ ನಮ್ಮ ದೇಶಕ್ಕೆ ಬೇಕಾದ ಆಹಾರದ ಪ್ರಮಾಣ ಮತ್ತೆ ಮಾರುಕಟ್ಟೆ, ಈ ಎರಡೂ ಸರ್ಕಾರ ಇಷ್ಟು ಬೇಕು, ಇಷ್ಟೇ ಉತ್ಪಾದನೆ ಆಗ್ಬೇಕು ಅಂತೇಳಿ ಕರೆಕ್ಟ್ ಆಗಿ ಹೇಳ್ಬೇಕು. ಇನ್ನೊಂದು ಸರ್, ನಾನು ಇದೇ ಪ್ರಶ್ನೆ ಕೆಲವೊಂದ್ಸರಿ ಕೃಷಿ ಅಧಿಕಾರಿಗಳಿಗೆ ಕೇಳಿದೆ, ತೋಟಗಾರಿಕೆ ಅಧಿಕಾರಿಗಳಿಗೆ ಕೇಳಿದೆ, ನೋಡಿ ನೀವು ಯಾಕೆ ಈ ವರ್ಷ ಈರುಳ್ಳಿ ಬೆಳಿಬೇಡಿ, ಈರುಳ್ಳಿ ರೈತರಿಗೆ ಕಣ್ಣೀರ್ ತರಿಸ್ತು ಅಂತ ಬರ್ತದೆ. ಆದ್ರೆ ಯಾಕೆ ಈ ವರ್ಷ ಈ ನಮ್ಮ ದೇಶದಲ್ಲಿ ಇಷ್ಟು ಮೆಟ್ರಿಕ್ ಟನ್ ಈರುಳ್ಳಿ ಉತ್ಪಾದನೆ ಆಗಿದೆ, ಈ ವರ್ಷ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಈರುಳ್ಳಿ ಬೆಳೆದು ಅಂತೇಳಿ ಒಂದು ಪ್ರಶ್ನೆಯನ್ನ ಹಿಂದೆ ಒಂದು ಗ್ರಾಮ ಸಭೆಯಲ್ಲಿ ಅಧಿಕಾರಿ ಕೇಳಿದಾಗ ನಾವು ಆ ರೀತಿ ಹೇಳಲಿಕ್ಕೆ ಬರಲ್ಲ, ಆದ್ರೆ ಬೆಲೆ ನಮ್ಮ ಕೈಲಿರಲ್ಲ, ನಾವು ಹೇಳೋಣ ಬೆಲೆ ಜಾಸ್ತಿ ಆಗೋಣ, ಹಾಗಾಗಿ ರೈತರು ನಮ್ಮ ವಿರುದ್ಧ ಬರ್ತಾರೆ, ಹಾಗಾಗಿ ನಾವು ಇದು ಹೇಳಲಿಕ್ಕೆ ಆಗಲ್ಲ ಅಂದ್ರೆ, ಆದರೂ ಸಹ ಸರ್ಕಾರಗಳು ಹೇಳ್ಬೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಸರ್ಕಾರ ಒಂದಷ್ಟು ರೈತರು ಅದ್ ಬಿಟ್ಟು ಪರ್ಯಾಯ ಬೆಳೆಗಳಿಗೆ ಹೋಗ್ತಾ ಇದ್ರು. ಆ ತರದ ಏನಾದ್ರು ಒಂದು ಅಂಕಿಅಂಶಗಳನ್ನ ಪ್ರತಿ ದಿವಸ ನೋಡಿ ಆ ರೈತರು ಮುಂದೆ ಬೆಳೆಗಳನ್ನ ನಿರ್ಧಾರ ಮಾಡಬೇಕು ಅಂತಕ್ಕಂಥದ್ದು, ಆ ಒಂದು ವ್ಯವಸ್ಥೆಯನ್ನ ಸರ್ಕಾರಗಳು ಜಾರಿಗೆ ತರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರಿಂದ ಒಂದ್ ಸ್ವಲ್ಪ ರೈತರ ಒಂದು ಆದಾಯ, ಯಾಕೆಂದ್ರೆ ಕೇಂದ್ರ ಸರ್ಕಾರದ 2022 ರೈತರ ಆದಾಯವನ್ನು 2 ಪಟ್ಟು ಜಾಸ್ತಿ ಮಾಡ್ತಾರೆ. ಆದ್ರೆ ಹೇಳ್ತಾ ಇದಾರೆ ಅವರು ಯಾವ ವಿಧಾನದಲ್ಲಿ ಜಾಸ್ತಿ ಮಾಡ್ತಾರೆ ಅಂತಕ್ಕಂಥದ್ನ ದಯವಿಟ್ಟು ಅದು ಸರ್ಕಾರನೇ ಹೇಳ್ಬೇಕು, ಏನ್ ಕ್ರಮ ಕೈಗೊಳ್ತೀರಾ ಏನು ಅಂತೇಳಿ. ಯಾಕೆಂದ್ರೆ ಈಗ ನೀವು ಹೇಳಿದ್ರಿ ಈಗ ನಮ್ಮ ಭಾಗದಲ್ಲಿ ನೀರಿಗೆ ಹಾಹಾಕಾರ, ಇವತ್ತು ಮುಂಗಾರು ಬಂದಿದೆ ಇದಿದೆ, ಅದೇನ ನೀವು ಜನವರಿ ಡಿಸೆಂಬರ್ ನೀವು ನೋಡಿ ಇಲ್ಲೆಲ್ಲ ಬೋರ್ವೆಲ್ ಕೊರತಕ್ಕಂತ ಶಬ್ದ ಇರ್ತದೆ, 500 ಅಡಿ 1,000 ಅಡಿ 1,000 ಅಡಿ ವರ್ಗೂ ಕೊರತೆ. ಆದ್ರೆ ಸರ್ಕಾರ ಇಷ್ಟೆಲ್ಲಾ ಎಲ್ಲದಕ್ಕೂ ಯೋಜನೆಗಳಿಗೆ ಬೆಂಬಲ ಬೆಳೆಗಳಿಗೆ ಇದ್ ಮಾಡ್ತಾ ಇದೆ, ಆದ್ರೆ ಕೆರೆ ತುಂಬಿಸ್ತಕ್ಕಂಥದ್ದು ರೈತರ ಒಂದು ಈ ವರ್ಷ ನಮ್ಮ ಸ್ನೇಹಿತರು ಹೇಳ್ತಿದ್ರು ಕಳೆದ 10 ವರ್ಷದಲ್ಲಿ ಈ ತರದ ಮಳೆ ಬಂದಿರಲಿಲ್ಲ, ಆ ತರದ ಮಳೆ ಬಂದಿದೆ ಈ ಸಮಯದಲ್ಲಿ, ಈ ತರ ಬಯಲು ಭಾಗಕ್ಕೇನಾದ್ರೂ ನೀರಿನ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ಕೊಂಡು ನೀರಿನ ಮತ್ತೆ ಕೆರೆಗಳನ್ನ ತುಂಬಿಸೋದ್ರಿಂದ ರೈತರ ಒಂದು ಉತ್ಪಾದಕ ಶಕ್ತಿಯನ್ನು ಸಹ ಜಾಸ್ತಿ ಮಾಡಬಹುದು ಸರ್ಕಾರ. ಇದನ್ನೆಲ್ಲ ಮಾಡೋದ್ರಿಂದ ಸರ್ಕಾರ ರೈತರ ಒಂದು ಆರ್ಥಿಕ ಮಟ್ಟನ ಜಾಸ್ತಿ ಮಾಡಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಶೋಭನ್ ಬಾಬು ಅವರೇ, ಇತ್ತೀಚೆಗೆ ಹೊಸದೊಂದು ಪರಿಕಲ್ಪನೆ ಇದೆ FPO ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಹೇಳಿ, ಆ ಮೂಲಕವಾಗಿ ರೈತ ಒಕ್ಕೂಟಗಳನ್ನು ಮಾಡಿಕೊಂಡ್ರೆ ಮಾರುಕಟ್ಟೆ ಮಾಡ್ಲಿಕ್ಕೆ ಏನಾರು ಸಾಧ್ಯ ಇದೆಯಾ, ಒಳ್ಳೆ ಧಾರಣೆಗಳನ್ನ ಪಡೀಲಿಕ್ಕೆ ಸಾಧ್ಯ ಇದೆಯಾ? ಸರ್, ಇದೇ ತೆಂಗು ಮಂಡಳಿಯವರು ಈ FPOಗಳನ್ನ, ಯಾಕೆಂದ್ರೆ ನಮ್ಮಲ್ಲಿ ತೆಂಗು ಪ್ರಮುಖವಾದ ಬೆಳೆ ಕಡೂರು ತಾಲೂಕು, ತೆಂಗು ಮಂಡಳಿಯವರು ಮತ್ತೆ ತೋಟಗಾರಿಕೆ ಇಲಾಖೆಯವರು ಹೇಳಿದ್ದಾರೆ ಅದೇನಾಗಿದೆ, ತಿಪಟೂರು ತಾಲೂಕಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಈ FPO ಮಾಡಬೇಕು ಸರ್ಕಾರ. ಇಲ್ಲೂ ಸಹ ಎಲ್ಲಾ ಒಂದು ತಾಲೂಕುಗಳಲ್ಲಿ ಯಾವ್ಯಾವ ಬೆಳೆ ಮಾಡ್ತಾ ಅದಕ್ಕೆ ಫಾರ್ಮರ್ ಪ್ರೊಡ್ಯೂಸ್ ಗ್ರೂಪ್ಗಳನ್ನ ಮಾಡಬೇಕು ಸರ್, ಮಾಡೋದ್ರಿಂದ ಅನುಕೂಲ ಇದೆ. ಆಮೇಲೆ ಇನ್ನೊಂದು ಸರ್, ಈ ತರದ ಒಕ್ಕೂಟಗಳು ಮತ್ತೆ ಈ ಗ್ರೂಪ್ ಮಾಡ್ಬೇಕಾದ್ರೆ ಪ್ರಾಮಾಣಿಕತೆ ಇಲ್ಲದೆ ಹೋದ್ರೆ ಈ ತರ ಗ್ರೂಪ್ ಮತ್ತೆ ಇದೆಲ್ಲ ಬಹಳ ದಿವಸ ಉಳಿಯೋದಿಲ್ಲ, ಇದು ಸರ್ಕಾರದ ಒಂದು ಯೋಜನೆಯಾಗಿ ಹೋಗ್ತದೆ. ಯಾಕೆಂದ್ರೆ ನೀವು ಆ ರೀತಿ ಒಂದು ಗ್ರೂಪ್ ಮಾಡಿದ್ಮೇಲೆ ಅದರ ಸಂಪೂರ್ಣ ಹಣಕಾಸಿನ ನಿರ್ವಹಣೆ ನಾವೇ ಮಾಡ್ಬೇಕಾಗ್ತದೆ, ಸರ್ಕಾರದ ಯಾರೇ ಅಧಿಕಾರಿಗಳು ಬರಲ್ಲ. ಹಾಗೆ ಅದನ್ನ ಮಾಡ್ಬೇಕು ಅಂದ್ರೆ ನಾವು ಪ್ರಾಮಾಣಿಕ, ರೈತರು ಪ್ರಾಮಾಣಿಕರಾಗಿರ್ಬೇಕು, ಮತ್ತೆ ನಾವು ಅದನ್ನ ನಮ್ಮ ಸಂಸ್ಥೆ ನಮಗೆ ಇದರಿಂದ ಅನುಕೂಲ ಇದೆ ಅನ್ನೋ ಒಂದು ದೃಷ್ಟಿಯಿಂದ ರೈತರು ಅದರಲ್ಲಿ ಭಾಗವಹಿಸಬೇಕು. ಹಾಗಾಗಿ ಆ ಒಂದು ಭಾವನೆ ನಮ್ಮ ರೈತರಲ್ಲಿ ಇದ್ರೆ ಖಂಡಿತ ಈ FPOಗಳಿಂದ ಅನುಕೂಲ ಇದೆ. ಒಳ್ಳೇದು ಶೋಭನ್ ಬಾಬು ಅವರೇ, ಒಟ್ಟಾರೆಯಾಗಿ ಇವತ್ತಿನ ಈ ಕೃಷಿ ಸಮಸ್ಯೆ ಮತ್ತೆ ನಿಮ್ಮ ಕೃಷಿಯ ಅನುಭವ, ಅದರಲ್ಲೂ ವಿಶೇಷವಾಗಿ ಸಾವಯವ ಪದ್ಧತಿಯಲ್ಲಿ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಿ, MA ಪದವೀಧರರು ಅರ್ಥಶಾಸ್ತ್ರದಲ್ಲಿ, ಯಾವುದೇ ಉದ್ಯೋಗವನ್ನು ಅರಸಿ ಹೋಗದೇನೆ ಪುನಃ ಕೃಷಿಗೆ ಬಂದ್ಬಿಟ್ರಿ, ನೀವು ಸಹ ಯುವಕರಿಗೆ ಮಾದರಿಯಾಗಿದ್ದೀರಿ. ಈ ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಆಹಾರ ಮತ್ತು ದ್ವಿದಳ ಧಾನ್ಯ ಬೆಳೆ ಅನುಭವ ಈ ಕುರಿತು ಕಡೂರು ತಾಲೂಕು ಶ್ರೀ ಬಿದರಯ್ಯ BL ಶೋಭನ್ ಬಾಬು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಸಂಜೆ 5:30 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಈ ಕುರಿತು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ SSC ಸುರೇಶ್ ಅವರೊಂದಿಗೆ ಸಂದರ್ಶನ.